ನಮಸ್ಕಾರ ಕಾಕು. ನಿಮ್ಮ ಜೀವನದ ಹಿಂದಿನ ಕಳೆದು ಹೋದ ದಿನಗಳನ್ನ ನೆನೆಸ್ಕೊಳ್ಳೋಣ. ಇದರಿಂದ ನಿಮ್ಮ ಮಕ್ಕಳಿಗೆ ಅಥವಾ ಮತ್ತು ನಿಮ್ಮ ಮಕ್ಕಳಂಥವರಾದ ನಮ್ಮವ್ರಿಗೆ, ನಮ್ಮ ಮಕ್ಕಳಿಗೆ ನಿಮ್ಮ ಜೀವನದಿಂದ ನಾವು ಏನು ಸ್ಫೂರ್ತಿ ತೊಗೋಬೋದು ಅನ್ನೋದನ್ನು ಈ ರೆಕಾರ್ಡಿಂಗ್ ಮಾಡೋದ್ರಿಂದ ನಮಗೆಲ್ಲ ಸ್ಫೂರ್ತಿ ಬರಲಿ ಅಂತಂದು ಈ ರೆಕಾರ್ಡಿಂಗ್ ಮಾಡ್ಲಿಕ್ಕತ್ತೀನಿ. ನಾನು ಪ್ರಶ್ನೆ ಕೇಳ್ತೇನೆ, ನಿಮಗೆ ಎಷ್ಟು ನೆನಪಾಗ್ತದೆ ಅಷ್ಟು ಎಷ್ಟು ಇದಿರ್ತದೆ ಅದರಲ್ಲಿ ಹೇಳ್ರಿ. ಆಯಿತು, ನೀವು ರಿಟೈರ್ಡ್ ಆಗ್ಬೇಕಾದಾಗ ಏನು ಕೆಲಸ ಮಾಡ್ತಿದ್ರಿ? ಕೆ ಇ ಬೋರ್ಡ್ ಏನದು, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಒಳಗೆ ಎಫ್ ಡಿ ಸಿ ಅಂತಿದ್ದೆ. ಮತ್ತು ನಂದು ಗ್ರ್ಯಾಜುಯೇಷನ್ ಆಗಿತ್ತು, ಡಬಲ್ ಗ್ರ್ಯಾಜುಯೇಷನ್ ಆಗಿತ್ತು. ಹಾಗಾಗಿ ಡೈರೆಕ್ಟ್ ನನಗೆ ಎಫ್ ಡಿ ಸಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟರು. ಎಷ್ಟು ದಿವಸ ಕೆಲಸ ಮಾಡಿದ್ರಿ? ಕೆ ನಾನು 22 ವರ್ಷ ಮಾಡಿದೆ. ಹಾಂ, ಎಲ್ಲನೂ ಈ ಧಾರವಾಡದೊಳಗೆ ಮಾಡಿದೆ. ಒಟ್ಟು ಬಿಟ್ಕೊಡ್ಲಿಲ್ಲ ಧಾರವಾಡದಿಂದ. ಹಾಂ, ಧಾರವಾಡದೊಳಗೆ ಮಾಡಿದೆ. ಹಾಂ, ಎಲ್ಲೆಲ್ಲಿ ಯಾವ್ಯಾವ ಆಫೀಸ್ನಾಗಿದ್ದಿರಿ ಧಾರವಾಡ? ಒಂದು ರೂರಲ್ ಸರ್ಕ್ಯೂಷನ್ ಒಳಗೆ ಮಾಡಿದೆ. ಹಾಂ, ಅಲ್ಲಿ ಕ್ಯಾಶರ್ ಅಂತ 120 ಇಯರ್ಸ್ ಮಾಡಿದೆ. ಆಮೇಲೆ ಇದ್ದಿತ್ತಲಾಗ ನನಗೆ ಭಾಳ ಬ್ಯಾಸರ ಬರ್ಲಿಕ್ಕಿತ್ತು. ಆಮೇಲೆ ಡಿವಿಷನ್ ಆಫೀಸ್ಗೆ ಹಾಕಿಸ್ಕೊಂಡೆ. ಆಮೇಲೆ ಇಲ್ಲಿ ಇವ್ರು ಬಿಡ್ಲಿಕ್ಕೆ ತಯಾರಿಲ್ಲ. ಕ್ಯಾಶರ್ ಅಂತಂದ್ರೆ ಒಬಿಡಿಯಂಟ್ ಬೇಕಲ್ಲ, ಸರ್ವೆಂಟ್ ಚಲೋ ಸಿಗ್ಬೇಕು. ಹಿಂಗಾಗಿ ಅಲ್ಲಿ ಕಡೆ 2 ವರ್ಷ ಇದ್ದು ರಿಟೈರ್ಡ್. ಹೌದು, ಎಷ್ಟನೇ ಇಸ್ವಿ ರಿಟೈರ್ಡ್ ಆದ್ರೆ? ನಾನು 2011 ರಿಟೈರ್ಡ್ ಆದ್ರೆ 2011, ಈಗ 13 ವರ್ಷ ಆಯ್ತು ರಿಟೈರ್ಡ್. ಓಕೆ, ನೀವೇನು ವಾಲಂಟರಿ ರಿಟೈರ್ಮೆಂಟ್ ಅಥವಾ ಏಜ್ ಆಗಿ ರಿಟೈರ್ಡ್ ಆಗಿ? ಏಜ್ ರಿಟೈರ್ಮೆಂಟ್. ಓಕೆ, ವಾಪಸ್ ನಿಮ್ಮ ಬಾಲ್ಯವನ್ನು ನೆನಪು ಮಾಡ್ಕೋತ ಬರೋಣ ಅಂತ. ನಿಮ್ಮ ಬಾಲ್ಯ ಎಲ್ಲಿ ಹುಟ್ಟಿದ್ದು ನೀವು? ನಾನು ಬಿಜಾಪುರದಾಗ ಹುಟ್ಟಿದ್ದೆ. ಹಾಂ, ಬಿಜಾಪುರದಾಗ. ಅಲ್ಲಿ ಏನು ನಿಮ್ಮ ಮನೆ ಎಲ್ಲಿತ್ತು, ಓಣಿ ಹೆಸರು ನೆನಪವನ? ಹಾಂ, ಆದರೆ ಬಿಜಾಪುರದಾಗ ಅಲ್ಲಿ ಅಂದರೆ ನೀವು ನಿಮ್ಮ ಮೂಲ ಊರು ಧಾರವಾಡ, ಅಂದರೆ ನಿಮ್ಮ ತಂದೆ ಊರು ಧಾರವಾಡ, ಆದರೆ ನೀವು ಅಲ್ಲಿ ಬಿಜಾಪುರದಾಗ ಹೆಂಗೆ ಹುಟ್ಟಿದ್ರಿ? ಅವ ಜಾಬ್ ಮಾಡ್ತಿದ್ದ. ನಿಮ್ಮ ತಂದೆ ಜಾಬ್? ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಇದ್ದ. ಹಿಂಗಾಗಿ ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಹಿಂಗಾಗಿ ನಾ ಅಲ್ಲಿ ಹುಟ್ಟಿದ್ದೆ. ಹಾಂ, ನಿಮ್ಮ ಅಪ್ಪನ ಹೆಸರು, ಅವ್ರ ಪೂರ್ತಿ ಹೆಸರು, ನಿಮ್ಮ ಅವ್ವನ ಪೂರ್ತಿ ಹೆಸರು? ಹಾಂ, ನಮ್ಮ ಅಪ್ಪನ ಪೂರ್ತಿ ಹೆಸರು ಶ್ರೀ ಕೃಷ್ಣ ಹರಿ ಕುಲಕರ್ಣಿ. ಹಾಂ, ಕೆ ಎಚ್ ಕುಲಕರ್ಣಿ. ಹಾಂ, ನಮ್ಮ ತಾಯಿ ರುಕ್ಮಿಣಿಬಾಯಿ ಕೃಷ್ಣ ಕುಲಕರ್ಣಿ. ಹಾಂ, ನಿಮ್ಮ ತಾಯಿ ತವ್ರ ಮನೆ ಹೆಸರು ಏನಿತ್ತು? ತುಳಸ ಅಂತಿತ್ತು. ಹಾಂ, ಅವ್ರ ತವ್ರ ಮನೆ? ಹಾನಗಲ್. ಹಾನಗಲ್ ಅವ್ರ ತವ್ರ ಮನೆ. ನಿಮ್ಮ ತಂದೆದು ಮೂಲ ಊರು, ಅವ್ರ ಪೂರ್ವಜರ ಊರು? ಅದು ಕನವಳ್ಳಿ ಅಂತ. ಕನವಳ್ಳಿ, ಓಕೆ. ಅದು ಅದು ಹಾವೇರಿ ಜಿಲ್ಲಾನ? ಈಗಿನ ಹಾವೇರಿ ಜಿಲ್ಲಾನ. ಓಕೆ. ಮತ್ತು ಅಲ್ಲಿ ಅವರು ಅವನ ಪೈಕಿ ತಾಯಿ ತಂದೆ ಯಾರೂ ಇದ್ದಿದ್ದಿಲ್ಲ. ಆಮೇಲೆ ಅವರು ಕಾಕಂದ್ರು ಕರ್ಕೊಂಡು ಬಂದು ಇಲ್ಲಿ ತಾಯಿ ತಂದೆ ಸರಿ ಇಲ್ಲ ಅಂದಮೇಲೆ ದುಡಿಲಿಕ್ಕೆ ಇಟ್ಕೊಳ್ತಾರೆ. ಹಂಗಾಗಿ ಅವೇನು ಮಾಡಿದ, ಕನವಳ್ಳಿಗೆ ಸೇರಿದ. ಕನವಳ್ಳಿಗೆ ಸೇರಿ ಅಲ್ಲಿ ಕನವಳ್ಳಿಯಿಂದ ಹೇಳಿ, ಕನವಳ್ಳಿಯಿಂದ ಬಿಟ್ಟು ಕನವಳ್ಳಿಯಿಂದ ಅಲ್ಲಿದ್ದ ಇಲ್ಲಿ ಧಾರವಾಡಕ್ಕೆ ಬಂದ. ನಮ್ಮ ಅಪ್ಪನ ಸೋದರ ಮಾವ ಅಂದ್ರೆ ಗಳಗನಾಥರು. ಹಿಂಗಾಗಿ ಅವ್ರ ಸ್ಫೂರ್ತಿಯಿಂದ ಅವ ಕಲೀಲಿಕ್ಕೆ ಹತ್ತ. ಅವರು ಗಳಗನಾಥರು, ನೀನು ಗ್ರಾಜುಯೇಷನ್ ಆಗು, ನೀವೊಂದು ಲೆವೆಲಿಗೆ ಬೇಡ, ಇದು ಜಾಬ್ ಹಿಂಗೆ ಇದು ಮಾಡಿಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಬೇಡ ಅಂಥೇಳಿ ಕಡೆಕ ಇದಕ್ಕೆ ಬಂದ. ಬಿ ಎ ಮಾಡ್ಕೋತ ಮಾಡ್ಕೋತ ಆಗಲೇ ಒಂದು ಮದುವೆನೂ ಆಗ್ಬಿಡ್ತ ಅವಾಗ. ಇದು ಕಲ್ತದ್ದೆಲ್ಲ ಧಾರವಾಡದಾಗ? ಬಿ ಎ ಮಾಡಿದ್ದೆ ಕರ್ನಾಟಕ ಕರ್ನಾಟಕ ಹೈಸ್ಕೂಲ್. ಹಾಂ, ಕೆಸಿರೋದ್ರ ಕಲಿತ ಗ್ರಾಜುಯೇಷನ್ ಅಲ್ಲಿದ್ದು ಮುಗೀತು. ಅಲ್ಲಿದ್ದು ಮುಗೀತು ಅಂದ್ಕೊಳ್ಳಿ ಒಂದು ಮದುವೆ ಆಯ್ತು. ಆಮೇಲೆ ಮಕ್ಕಳು ಹುಟ್ಟಿದ್ದು 4, ಆದರೂ ಸರಿಯಾಗಿ ಜಾಬ್ ಸಿಕ್ಕಿದ್ದಿಲ್ಲ. ಆಮೇಲಿಂದ ಕಡೆ ಜಾಬ್ ಸಿಕ್ತು, 4 ಮಕ್ಕಳಾದ ನಂತರ ಬ್ಯಾಂಕಿನೊಳಗೆ ಜಾಬ್ ಸಿಕ್ತು. ಆಮೇಲೆ ಮತ್ತು ಎಲ್ಲೆಲ್ಲೋ ಸಿಕ್ಕು, ಬೇಡ ನಾನು ಇದ್ರೊಳಗೆ ಗೌರ್ಮೆಂಟ್ನಾಗ ಮಾಡಂಗಿಲ್ಲ. ಯಾಕಂದ್ರೆ ಆಗ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ, ಬ್ರಿಟಿಷರ್ ಸರ್ಕಾರದ ಕೆಲಸ ಮಾಡೋದಿಲ್ಲ ಅಂತಂದು ಖಾಸಗಿಯಲ್ಲಿ ಬ್ಯಾಂಕ್ನಾಗ ಸಿಂಡಿಕೇಟ್ ಬ್ಯಾಂಕ್ನಾಗ ನಿಮ್ಮ ತಂದೆ ಸೇರಿಕೊಂಡ. ಈ ಮೊದ್ಲಿನ ಹೆಂಡತಿ ಅವರು ಎಷ್ಟು ಜನ? ನಾಲ್ಕು ಮಂದಿ ಮಕ್ಕಳು. ಹಾಂ, ಎಲ್ಲರೂ ಅಂದ್ರೆ ಹೆಸರು ನೆನಪು ಮಾಡ್ಕೊಂಡ್ರೆ, ಹಿರಿಯವ ಹರಿ ಅಂತ, ಎರಡನೇದವ ಮಲ್ಲಾರಿ. ಹಾಂ, ಹರಿ ಅಂತಂದ್ರೆ ತಮ್ಮ ಅಪ್ಪನ ಹೆಸರು ಇಟ್ಟಾರ. ಎರಡನೇದವ ಮಲ್ಲಾರಿ, ಮೂರನೇದವ ಮಾಧವ, ನಾಲ್ಕನೇದವ ಶಂಕರ. ಆಮೇಲೆ ಇವ್ರ ನಾಲ್ಕು ಮಂದಿಗಿಂತ ಫಸ್ಟ್ ಪ್ರಭಾ ಅಂತ ನಮ್ಮಕ್ಕ. ನಿಮ್ಮ ಅಕ್ಕ ದೊಡ್ಡ ಅಕ್ಕ? ದೊಡ್ಡ ಅಕ್ಕ. ಅಕ್ಕಿನಂತ್ರಿ ಇವ್ರ ನಾಲ್ಕು ಮಂದಿ. ಓಕೆ, ಓಕೆ. ನಿಮ್ಮ ನಿಮ್ಮ ತಾಯಿ ಮದುವೆ ಯಾವಾಗ ಆಯ್ತು? ಎರಡನೇ ಮದುವೆ ಈಸ್ವಿ ನೆನಪಿಲ್ಲ. ಹಾಂ, ಆಮೇಲೆ ಅದೇ ಮದುವೆ ಆದದ್ದು ಎಲ್ಲಿ? ಇಲ್ಲೇ ಧಾರವಾಡದೋಗನ ಆಯ್ತು. ನಿಮ್ಮ ಮೊದಲೇ ತಾಯಿಗೆ ಏನಾಗಿತ್ತು? ನಮ್ಮ ಮೊದಲೇ ತಾಯಿ ಅಕ್ಕಿ ಹಾನಗಲ್ದಕ್ಕೆ ಬಾಯ್ ಅಚಾನಕ್ ಏನಾಗ್ಯದ, ಈಕೆ ಅವ್ರದ್ದು ಪರಿಸ್ಥಿತಿ ಸರಿ ಇದ್ದಿದ್ದಿಲ್ಲ ನಮ್ಮ ತಾಯಿದು. ಅಕ್ಕಿ ಮಜ್ಜಿಗೆ ತಗೊಂಡು ಬರ್ಲಿಕ್ಕೆ ಹೋಗಿದ್ಲು ಎಲ್ಲೇ ಅವ್ರ ಹಾವಣಿಗೆ ಅವ್ರ ಮನೆಯೊಳಗನ. ಅವಾಗ ಅಲ್ಲಿ ನಮ್ಮ ತಂದೆ ಬಂದಿದ್ದ ಅಚಾನಕ್. ಬಂದಾಗ ಆ ಹಾವಣಿಗೆ ಅವ್ರ ಮನೆಯೊಳಗೆ ಕೇಳಿ, ಇಲ್ಲ ಈಕೆ ಹುಡುಗಿ ಚಲೋ ಇದ್ದಾಳೆ, ನಾನು ಮಾಡ್ಕೋತೀನಿ ಅಂಥೇಳಿ ಹಿಂಗಾಗಿದ್ದು ಮದುವೆ. ಮಜ್ಗಿ ಪೂರ್ತಿ ರಾಮಾಯಣ ಅಲ್ಲ, ಮಜ್ಗಿ ಪೂರ್ತಿ ಮಹಾಭಾರತನ ಆಗೋತು. ಹಿಂಗಾತದು. ಇಂಟ್ರೆಸ್ಟಿಂಗ್. ಅದು ಮಾತು. ಆಮೇಲೆ ನಿಮ್ಮ ಎರಡನೇ ನಿಮ್ಮ ತಾಯಿ ಮೊದಲೇ ತಾಯಿ ತೀರ್ಕೊಂಡ್ಬಿಟ್ಟಿದ್ರು. ಎರಡನೇ ತಾಯಿ ಬಂದು. ನಿಮ್ಮ ಎರಡನೇ ತಾಯಿಯಿಂದ ಎಷ್ಟು ಮಂದಿ ಮಕ್ಕಳು? ಇಬ್ರು ಗಂಡಸ್ ಮಕ್ಕಳು, ನಾವೊಬ್ಬ ಹೆಣ್ಮಕ್ಳು. ಇಬ್ರು ಗಂಡಸ್ ಮಕ್ಕಳು, ಅವ್ರು ಇಬ್ರು ನಿಮ್ಕಿಂತ ದೊಡ್ಡವರು. ನೀವು ಕಡೀದು? ಅದೇ ಕಡಿ ಇದು ನಮ್ಮ ಮನೆಗೂ ಇದು ಅಂತಾರ, ನಾನು ಕಡಿಯುವ ಕಡಿದು. ಆಮೇಲೆ ನೀವು ಈಗ ಅಜ್ಜ ಈ ಮನೆಯನ್ನು ತನ್ನ ನೀವು ಹುಟ್ಟಕ್ಕಿಂತ ಮೊದಲೇ ತೊಗೊಂಡಿದ್ರು, ಇಲ್ಲೇ ಬಂದು ತೊಗೊಂಡಿದ್ರು. ಆದರೆ ಕೆಲಸ ಅಲ್ಲಿಲ್ಲೇ ಇರ್ತಿತ್ತು, ಯಾವ ಊರಿಗೆ ಬ್ಯಾಂಕಿನವ್ರು ಎಲ್ಲೆಲ್ಲ ಹಾಕ್ತಾರೆ ಅಲ್ಲಿರ್ತಿತ್ತು. ನೀವು ಹುಟ್ಟಿದ್ದು ಬಿಜಾಪುರದಾಗ ಹುಟ್ಟಿದ್ರಿ, ಧಾರವಾಡದಾಗ ಬಂದದ್ದು ಯಾವಾಗ ನೀವು? ಸಾಧಾರಣ 1952 52 ಅವಾಗ ನಾನು ಒಬ್ಬ ಅವಾಗಿನ್ನ ನಾನು ಕೆ ಜಿಗೆ ಹೋಗ್ತಿದ್ದೆ, ಕಿಂಡಲ್ ಗಾರ್ಡನ್ ಹೋಗ್ತಿದ್ದೆ. ನನ್ಗೆ ಐಡಿಯಾ ಹಿಂಗ ನೆನಪದ ಹಿಂಗ ನೆನಪದ 52 ಬಂದಿರ್ಬೇಕು ನಾವೆಲ್ಲ ಹೆಚ್ಚು ಕಡಿಮೆ. ಆಮೇಲೆ ಅಷ್ಟರೊಳಗ ನಮ್ಮ ತಾಯಿ ಏನು ಹೇಳಿಟ್ ಆಗ್ಬಿಟ್ಟಿದೆ, ನಡೀಲಿಕ್ಕೆ ಬರ್ತಿದ್ದೆ. ಹಿಂಗಾಗಿ ಯಾರೇ ಒಬ್ರು ನಾವು ಅವಶ್ಯಕತೆಗೆ ಇರಬೇಕಾಗಿತ್ತು. ಹಿಂಗಾಗಿತ್ತು. ಹಿಂಗಾಗಿ ಒಂದು ಸ್ವಲ್ಪ ಅಕ್ಕಿದು ಭಾಳ ಟ್ರಾಜಿಡಿ ಜೀವನ ನಮ್ಮ ತಾಯಿ ಹಿಂಗ ಇರ್ತಿತ್ತು. ಹಿಂಗ ನಡೀತು. ನಮ್ಮನ್ನೆಲ್ಲ ಬೆಳೆಸಿದ್ದು ಬೆಳೆಸಿದ್ದು ಒಂದು ಹಂತಕ್ಕೆ ಬಂದ್ವಿ ನಾವು. ಆಮೇಲೆ ಮೊದಲು ನಮ್ಮ ಅಣ್ಣಂದ್ರದ ಮದುವೆ ಆಯ್ತು. ಆಮೇಲೆ ಒಂದು ಹಂಗೆ ಉಳಿತು. ಆಮೇಲೆ ನನಗೆ ಎಲ್ಲ ಎಜುಕೇಷನ್ ಕೊಡಿಸಿದ್ರು. ನನಗೆ ಹೇಳಿದ್ಲು ನಿಂದಾದ ನಂತರ ನಾನು ಅವ್ರನ್ನ ಮಾಡ್ತೀನಿ, ನೀನು ಮಾಡ್ಕೊಳ್ಳೋದು ಬೇಡ ಅಂತ. ನಂದಸಿಂದ ನಾನು ನಮ್ಮ ಅಣ್ಣಂದ್ರದ್ದು ಜೀವನ ಹಾಳು ಮಾಡೋದು ಬೇಡ, ಅವ್ರದ್ದು ಮಾಡಿಬಿಡು. ಅವ್ರದ್ದಾದ ನಂತರ ಲಕ್ ನನಗೆ ನಾ ಅಪೇಕ್ಷೆ ಪಟ್ಟಂತಂಗೆ ಇರಬೇಕಲ್ಲ, ಬರೀ ನೀವು ಹೇಳಿದ್ರಿ ನಾವು ಮಾಡ್ಕೊಂಡು ನಾವು ಅಲ್ಲೇ ಅಂತೇಳಿ. ಹಿಂಗಾಗಿ ಅದು ಒಂಚೂರು ಅವಾಗಿನ ಏಜಿಗೆ ನನಗೆ ಲೇಟ್ ಆಗ್ತದೆ. ನೀವು ಅದೇ ನೀವು ಕಿಂಡರ್ ಗಾರ್ಡನ್ ಓದ್ತೇನೆ ಅಂತಿದ್ರಲ್ಲ, ಈ ಯಾವ ಶಾಲೆಗೆ ಹೋಗ್ತಿದ್ರಿ ನೆನಪದ ನಿಮ್ಗೆ? ಇಲ್ಲಿ ಇದು ಅದಲ್ಲ ಅದು ಈ ಗುರುದತ್ ಭವನ ಅದಲ್ಲ ಅಲ್ಲಿ ಸ್ಕೂಲ್ ನಾಲ್ಕನೇ ತನ ಇತ್ತದು. ಓಕೆ, ಅಲ್ಲಿನ ಕಲ್ತೇವೆ ನಾವು ನಾಲ್ಕನೇ ತನ. ಅದು ಮೊಟ್ಟ ಮೊದಲ ಕನ್ನಡ ಶಾಲೆ ಇಡೀ ಕರ್ನಾಟಕದಾಗ ಮೊಟ್ಟ ಮೊದಲ ಈ ಫಾರ್ಮಲ್ ಶಿಕ್ಷಣ ಶುರುವಾದಾಗ ಇವನು ಯಾರು ವಾಲ್ಟರ್ ಹೆಸರೇನು ವಾಲ್ಟರ್ ಎಡಿಸನ್ ಅಂತಂದು ಅವ ಅಲ್ಲಿ ಮೊದಲು ಶುರು 1800 ಶುರು ಮಾಡಿದ್ದು ಶಾಲೆ 1931-1932 ಅದು 1800-1832 ಎಡಬಲದಲ್ಲಿ ಶುರು ಮಾಡಿದ ಮೊದಲೇ ಇಡೀ ಕರ್ನಾಟಕಕ್ಕೆ ಮೊದಲೇ ಕನ್ನಡ ಶಾಲೆ ಅದು. ಅಲ್ಲಿವರೆಗೂ ಅಂದ್ರೆ ಮರಾಠಿ ಶಾಲೆ ಅದಕ್ಕಿಂತ ಒಂದು 2 ಮೊದಲು ಶುರುವಾಗಿದ್ದು. ಈ ಕರ್ನಾಟಕದಾಗೂ ಮರಾಠಿ ಶಾಲೆ ಮೊದಲು ಶುರುವಾಗಿದ್ದು. ಅದ್ರ ಕನ್ನಡ ಶಾಲೆ ಅವ ಇಲ್ಲಿ ಬಂದಾಗ ಇಲ್ಲಿ ಇದು ಈ ಜನರ ಭಾಷೆ ಕನ್ನಡ ಅದ, ನಾವು ಆಡಳಿತ ಮರಾಠಿಯಿಂದ ನಡೆಸ್ಲಿಕ್ಕತ್ತೇವೆ. ಯಾಕಂದ್ರೆ ನಾವು ಇದು ಇನ್ಹೆರಿಟೆಡ್ ಫ್ರಮ್ ದ ಮರಾಠ ಕಿಂಗ್ಡಮ್, ಅದಕ್ಕಾಗಿ ಇದು ಸರಿಯಲ್ಲ, ಅದಕ್ಕೆ ಈ ಈ ಜನರ ಭಾಷೆಯೊಳಗೆ ಶಿಕ್ಷಣ ಕೊಡಬೇಕು ಅಂತ ಮೊದಲೇ ಶುರು ಮಾಡಿದ್ದ. ಆ ಸರ್ಕಾರದ ಅಪ್ರೂವಲ್ಗೂ ಕಾಯಲಾರ್ದ ಆ ಶಿಕ್ಷಕನಿಗೆ ತಾನೇ ತನ್ನ ಕೈಲೆ ರೊಕ್ಕ ಕೊಡ್ತಿದ್ದ. ಅದನ್ನು 4-5 ವರ್ಷ ನಡೆಸಿ ಆಮೇಲೆ ಅದನ್ನು ಸಾಲಿಗೆ ಅಂದರೆ ಸರ್ಕಾರಕ್ಕೆ ಕೊಟ್ಟಿದ್ದ. ಫಾರ್ಮಲ್ ಎಜುಕೇಶನ್ ಪಡೆದವರು ಕ್ರಿಶ್ಚಿಯನ್ಸ್ ಇರ್ತಿತ್ತು. ಅದೇ ಇರ್ತಿತ್ತು. ಅದೇ ಇಂಟ್ರೆಸ್ಟಿಂಗ್ ಅಂದ್ರೆ ನೀವು ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಶಾಲೆಯಲ್ಲಿ ನಿಮ್ಮ ಮೊಟ್ಟ ಮೊದಲ ಶಿಕ್ಷಣ ಅಲ್ಲೇ ಆಗ್ಯದ. ಅದೇ ನಿಮ್ಮ ಮನೆಯಿಂದ 4 ಹೆಜ್ಜೆ ದೂರ ಅಷ್ಟೇ. ಹಾ, ಅದಾಯ್ತು. 4ನೇ ತವರೆಗೂ ಅಲ್ಲಿ ಕಲ್ತ್ರಿ. ಮುಂದೆ ಆಮೇಲೆ ಅಲ್ಲಿದ್ದ ಬಿ ಎ ಕಲ್ತದ್ದು ಕಿಟ್ಲು ಕಾಲೇಜು. ಕಿಟ್ಲು ಕಾಲೇಜ್ ಆದ ನಂತರ CSI ಕಾಲೇಜ್ ಕಾಮರ್ಸ್ ಕಲ್ತೆ. ಅದೇ ಇನ್ನು ನಾವು ನಿಮ್ಮನ್ನು ಬಾಲ್ಯಕ್ಕೆ ವಾಪಸ್ ಬರೋಣ ಅಂತ. ನಿಮ್ಮ ಬಾಲ್ಯದ ಗೆಳತಿಯರು ಯಾರಿದ್ರು? ಗೆಳತಿಯರ ನನ್ನ ಜೊತೆ ಒಬ್ಬಕ್ಕೆ ವಿಜಯ ಮೊರವು ಬಂತಿದ್ಲು. ಅಕ್ಕಿದಿ ಗಿಡ ಎತ್ತಾಗದು ಪಾಪ. ಆಮೇಲೆ ಬಾಳವ ಎಲಿಗಾರ್ ಅಂತಿದ್ಲು. ಆಮೇಲೆ ಇವರಿಬ್ರು ನನ್ನ ಪೆಟ್ ಫ್ರೆಂಡ್ಸ್. ಅವರು ಇಲ್ಲೇ ಹತ್ರ ಇರ್ತಿದ್ರು ಅವ್ರ ಮನೆ. ಆಮೇಲೆ ಶೀಲಾ ಮುಜುಮ್ದಾರ್ ಅಂತ, ಈ ನರೇಂದ್ರ ಮುಜುಮ್ದಾರ್ ಇದ್ದಾರಲ್ಲ ಅವ್ರ ಮಗಳು. ತಂದೆ ಅವ್ರ ಕಡೆ ಕಲ್ತಾರ್ರಿ. ಹೌದು. ಏನ್ ಅಡ್ಡಿ? ದೀಕ್ಷಿತ್ ಅಂತ ಹೇಳ್ರಿ. ಹೌದ? ಅವ್ರು ಅಂದ್ರೆ ನೀವಿದ್ದ ಟೈಮ್ನಾಗ ಸ್ಕೂಲ್ನಾಗ ಇದ್ರು ಅಂತ ಅನಿಸ್ತದ. ನೋಡಿದ್ರು ಇವರೆಲ್ಲ ನಿಮ್ಮ ಸ್ಕೂಲಿನ ಫ್ರೆಂಡ್ಸ್. ಕಾಲೇಜ್ನಾಗ ನಿಮ್ಮ ಫ್ರೆಂಡ್ಸ್ ಯಾರಿದ್ರು? ಅವ್ರ ಮೊರಬ್ ಸರ್ ಮಗಳಲ್ಲ ರೀ ಅವ್ರು. ಇಲ್ಲ, ಅಕ್ಕಿ ಅವ್ರ ಮನೆ ಇದ್ರೆ ಬರಬಲ್ಲ. ಇವರು ಮುಜುಮ್ದಾರ್. ಹಾ, ಮುಜುಮ್ದಾರ್ ಅವರು, ನಾರಾಯಣರಾವ್ ಮುಜುಮ್ದಾರ್ ಅವ್ರ ಮಗಳು. ವಿಜಯ ರೀ ಅವ್ರ ಹೆಸರು? ಅಲ್ಲ, ಹೆಸರು ಶೀಲಾ. ಶೀಲಾ ಮುಜುಮ್ದಾರ್. ಕೇಳ್ತೇನೆ ನಾನು. ಓ, ಅವಶ್ಯ. ಇಲ್ಲ, ಅಕ್ಕಿ ತೀರ್ಕೊಂಡ್ರು. ಇಲ್ಲ, ಅಲ್ಲ ಅಂದ್ರೆ ಆಟ ಅವರು ಹಿಂದಿನ ಎಷ್ಟು ದೊಡ್ಡವ್ರು ಸಣ್ಣವ್ರು ಅಂತ ಕೇಳಿದ್ರೆ ಮೋಸ್ಟ್ಲಿ ಅದೇ ಬರ್ತದ. ಅವ್ರು ಹೋಗ್ತಿದ್ದಿರ್ರಿ? ಅವ್ರ ನಮ್ಮ ಅತ್ತೆ ಮತ್ತು ನಮ್ಮ ಅಪ್ಪ ಇಬ್ರು ಹೋಗ್ತಿದ್ರು ಅವ್ರ ಕಡೆ, ಮುಜುಮ್ದಾರ್ ಅವ್ರ ಕಡೆ. ನಾನು ಅವ್ರ ಕಡೆ ಓದಕ್ಕೆ. ಹೌದು, ಕಲ್ತೀರಿ? ನೀವು ಸಂಗೀತ ಕಲ್ತೀರಿ? ಅದ ಅದಕ್ಕಿನ್ನೂ ಬರೋಣ ಅಂತ ಇನ್ನು. ಅದ ಇಲ್ಲಿ ಕೇಳೋ ಪ್ರಶ್ನೆಗೆ ಅದಕ್ಕೆ ಈಗ ಅದೇ ಅದ ಹಿಂಗ ಚಂದ ಹಾಡ್ತಾರ ಅಂತಂದು ಹಿಂಗ ಮಾತ್ನಾಗ ಹೇಳ್ಬಾರ್ದ. ಅವ್ರು ಹಾಡು ತೋರಿಸ್ಬಿಟ್ರು ಬಾರಿ. ಆಯ್ತು, ಈಗ ಇದಕ್ಕೆ ಬರೋಣಂತೆ. ನೀವು ಬಾಲ್ಯದೋಗಿದ್ದದ್ದು ನಿಮ್ಗೆ ಏನರ ಒಂದು ಆತ್ಮೀಯ ಘಟನೆಗಳು, ನಗಿ ಬರುವಂಥ ಘಟನೆಗಳು ಏನಾದರೂ ನೆನಪಿದ್ದು, ಅಥವಾ ನೀವು ತೊಂಟತನ ಮಾಡಿದ್ದು ಅಂಥವು ಏನರ ನೆನಪವನ? ತೊಂಟತನ ಎಲ್ಲಿ ಮಾಡ್ತೀರಿ ಗುರುನ? ನಮ್ಮ ತಾಯಿ ಹೆಂಗಿದ್ರೆ ಹುಲಿ ಹಂಗಿದ್ದಕ್ಕೆ. ಹಾ, ತುಂಟತನ ಇಲ್ಲ. ಉದ್ದಂದು ಒಂದು ಬೆತ್ತ ಇಟ್ಕೊಂಡಿದ್ಲು. ನಾವೇನ್ರ ತಪ್ಪು ಮಾಡಿದ್ರೆ ಆ ಬೆತ್ತದ್ಲೆ ಹೊಡ್ಯಾಕಿನ ಹೊಡ್ಯಾಕೆ. ಹಿಂಗಾಗಿ ಯಾವ ತುಂಟತನದ್ದು ನೆನಪಿಲ್ಲ ನನಗೆ. ಅವ್ನು ಇನ್ನೂ ಮಾಡಬಾರ್ದು ಅಂತ ಅಲ್ಲೇ ಮರ್ಸಿಬಿಟ್ಟಿದ್ರು. ಒಟ್ಟು ಏನಂದ್ರೆ ಆ ಬೆತ್ತ ನೋಡಿದ್ರೆ ಹೆದರಬೇಕು ನಮ್ಮ ಅವನ್ನ. ಬೆತ್ತನ ಇಲ್ಲೇ ಅಲ್ಲೇ ಮಲ್ಕೋತಿದ್ಲು. ಇದು ಗಾಡ್ ಇತ್ತು ಫಸ್ಟ್ಗೆ ಏನು ತುಂಟತನದ್ದು ಯಾವ ಇದೂ ನೆನಪಿಲ್ಲ ನನಗೆ. ಅಲ್ಲಿ ನಿಮ್ಮ ಇವರು ನಿಮ್ಮ ಶಿಕ್ಷಕರು ಯಾರು ನೆನಪಿದ್ದಾರ ನಿಮ್ಮ ಶಾಲಿ ಟೀಚರ್ಸು? ಒಬ್ರು ಹುಬ್ಬಳ್ಳಿ ಮಾಸ್ತರ್ ಅಂತಿದ್ರು, ಬಹಳ ಒಳ್ಳೆ ಮಾಸ್ತರ್ ಹುಬ್ಬಳ್ಳಿ ಮಾಸ್ತರ್. ಆಮೇಲೆ ಒಂದಿಬ್ರು ಕ್ರಿಶ್ಚಿಯನ್ಸ್ ಟೀಚರ್ಸ್ ಇದ್ರು. ಆಮೇಲೆ ಒಬ್ರು ಮಳೇಕರ್ ಸರ್ ಅಂತಿದ್ರು ನಮ್ಮ ಟೈಮ್ದಾಗ. ಒಳ್ಳೆ ಸರ್, ಒಳ್ಳೆ ಟೀಚರ್. ಅವ್ರ ಮಿಸ್ಸಸ್ ಒಬ್ರು ಮಳೇಕರ್ ಮೇಡಮ್. ಅವರು ಹೆಡ್ ಮಾಸ್ತರು, ಇವರು ಟೀಚರ್ ಇದ್ರು ಅವರು. ಆಮೇಲೆ ನಮ್ಗೆ ಅವ್ರಿಗೆ ರಿಲೇಷನ್ ಇತ್ತು ಅಂದ್ರೆ ನಮ್ದು ಹಬ್ಬ ಗಿಪ್ಪ ಇತ್ತಂದ್ರೆ ಅವ್ರನ್ನೆಲ್ಲ ಕರೋದು, ಟಿಫಿನ್ ಅದು ಕೊಡೋದು ಮಾಡೋದು ಹಿಂಗೆಲ್ಲ. ಒಟ್ಟೆ ಒಳ್ಳೆ ಬಾಂಧವ್ಯ ಇತ್ತು ನಮ್ಗೆ ಅವ್ರಿಗೆ. ಇಷ್ಟು ಗೊತ್ತದ ನಂತ ಅವ್ರ ಬಗ್ಗೆ ಟೀಚರ್ಸ್ ಎಲ್ಲ. ಅವ್ರು ಯಾವ ವಿಷಯ ಕಲಿಸ್ತಿದ್ರು ಅಂದ್ರೆ ಅವರು ಎಲ್ಲಾನು ಒಟ್ಟ ಆಲ್ ಇನ್ ಒನ್. ಓಕೆ, ಆಯ್ತು. ಇದೇ ಶಿಕ್ಷಣ ಆಯಿತು. ಇದೇ ಟೈಮ್ನಾಗೆ ನೀವು ಹೈಸ್ಕೂಲಿಗೆ ಹೋಗ್ಬೇಕಾದಾಗ ಬೇರೆ ಏನು ಸಂಗೀತ ಅಂತಂದ್ರೆ ಸಂಗೀತ ಯಾರ ಹತ್ರ ಕಲಿತಿದ್ರಿ? ನಾರಾಯಣ ರಾವ್ ಇವ್ರ ಹತ್ರ ಕಲಿತಿದ್ರಿ. ಆಮೇಲೆ ಫಿಫ್ತ್ ಬಂದ ಕೂಡಲೇ ನಾ ಹಿಂದಿ ಓದ್ಲಿಕ್ಕೆ ಚಾಲೂ ಮಾಡಿದೆ. ಹಿಂದಿ ಅಂದ್ರೆ ಪ್ರಥಮ ದ್ವಿತೀಯ, ಅವಾಗೆಲ್ಲ ಮಾಧ್ಯಮ ಅಂತೀರಿ, ಆದ್ರೆ ನಾವು ಕಲಿತದ್ದು ದ್ವಿತೀಯ ತೃತೀಯ, ಆಮೇಲೆ ಏನದು ಪ್ರವೇಶಿಕ, ಆಮೇಲೆ ಮತ್ತು ಶಾರದ 1-2, ಆಮೇಲೆ ಪ್ರವೀಣ. ಪ್ರವೀಣನ ಇರ್ಬೇಕು, ಪ್ರವೀಣ ರಾಷ್ಟ್ರಭಾಷಾ ಪ್ರವೀಣ ಅಂತ ಇರ್ತಿತ್ತು. ಪ್ರವೀಣ 1-2-3 ಅಲ್ಲಿವರೆಗೂ ಒಂದಾತು, ಮುಂದೆ ಎರಡು ಆಗ್ಲಿಲ್ಲ. ಎಷ್ಟು ಕಲ್ತ್ರಿ? ಇದು ಕೋಕರಿಕ್ಯುಲರ್ ಆಕ್ಟಿವಿಟಿ ಆಯ್ತು, ಹಾಡಾಯ್ತು, ಹೆಣಿಗೆ ಹೆಣಿಗೆ ಅನ್ಕೆ ಒಟ್ಟ ನಮ್ಮ ತಾಯಿ ಕಾಲಿನ ಕುಡಿಸ್ಕೊಡ್ತಿದ್ದೆ ಹೆಣಿಗೆ ಹೆಣಿಗೆ ಅನ್ಕೆ ಹೌದು. ಆಮೇಲೆ ನಂದು ಮಷಿನ್ ಇತ್ತು, ಅದ್ರೊಳಗೆ ಎಂಬ್ರಾಯ್ಡ್ರಿ, ಆಮೇಲೆ ಅಗ್ದಿ ಸಣ್ಣಗೆ ಎಲ್ಲ ಏನೇನು ಅದಲ್ಲ ಅವೆಲ್ಲ ಎಂಬ್ರಾಯ್ಡ್ರೀಸ್ ಎಲ್ಲ ಹೇಳಿಸ್ಕೊಂಡೇನಿ, ಕಲ್ತೀನಿ, ಮಾಡೀನಿ. ನೀವು ಮೊದ್ಲು ಅಂದಿದ್ರೆ ನಾವು ತಗೊತಿರ್ತಿದ್ದೆ ಅಂತ ಹಿಂಗೆ ಇಷ್ಟೆಲ್ಲ ಕಲಿತ ಅದನ್ನು ಅಲ್ಪ ಸ್ವಲ್ಪ ಕಲ್ತೆ. ಇದಕ್ಕೆಲ್ಲ ನಿಮ್ಮ ತಾಯಿ ಬಹಳ ಪ್ರೋತ್ಸಾಹ ನಮ್ಮ ತಾಯಿ ದಾರು ಬಂದಕ್ಕೂ. ಆಮೇಲೆ ನಿಮ್ಮ ತಾಯಿ ಎಲ್ಲಿವರೆಗೂ ಕಲ್ತಿದ್ರು? ನನ್ನ ತಾಯಿ ನಾಲ್ಕನೇ ತ ಕಲ್ತಿದ್ಲು. ನಾಲ್ಕನೇ ತ ಹೆಣ್ಮಗಳು ನಾಲ್ಕನೇ ತ ಕಲಿತು ನಿಮ್ಗೆ ಇಷ್ಟೆಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಿದ್ಲು. ನಿಮ್ಗೆ ಎರಡನೇ ಸಲ ಗ್ರ್ಯಾಜುಯೇಷನ್ ಮಾಡೋ ತನಕ ನಿಮ್ಗೆ ಪ್ರೋತ್ಸಾಹ ಕೊಡ್ತಿದ್ಲು ಅಂದ್ರೆ ನಿಮ್ಮ ತಾಯಿಗೂ ಒಂದು ನಾವು ಈಗ ನೆನೆಸ್ಕೊಂಡು ಅವ್ರಿಗೂ ಒಂದು ನಮಸ್ಕಾರ ಮಾಡಬೇಕು ನಿಜವಾಗಿನೂ. ಈಗ ಇದಕ್ಕೆ ಬಂದ್ವಿ, ನಿಮ್ಮ ಗ್ರ್ಯಾಜುಯೇಷನ್ ಮುಗೀತು, ಯಾವ ಸಬ್ಜೆಕ್ಟ್ ತೊಗೊಂಡಿದ್ರಿ ಮೊದಲೇ ಬಿ ಎದೊಳಗೆ? ಯಾವ ಸಬ್ಜೆಕ್ಟ್ ತೊಗೊಂಡಿದ್ರಿ? ಬಿ ಎದೊಳಗ ಎಕನಾಮಿಕ್ಸ್ ಮೇಜರ್, ಕನ್ನಡ ಹಿಂದಿ ಮೈನರ್ ಮೈನರ್ ತೊಗೊಂಡಿದ್ದೆ. ಆಮೇಲೆ ಬಿ ಕಾಮ್ಗೆ ಬಂದ ಕೂಡಲೇ ನನಗೆ ಎಕನಾಮಿಕ್ಸ್ ಆಫ್ ಆಗ್ಬಿಟ್ಟಿತ್ತು. ಆಮೇಲೆ ಬಿ ಕಾಮ್ ಟು ಬಿ ಕಾಮ್ ಫೈನಲ್, ಬಿ ಕಾಮ್ ಟು ಪಾಸ್ ಆಗಿಬಿಟ್ಟೆ. ನಾನು ಕ್ಲಾಸಿಗೆ ಹೋಗ್ತಿದ್ದೆ, ನಮ್ಮ ಗೋಮಿಲೆ ಈ ಅಕೌಂಟೆನ್ಸಿ ಸ್ಟ್ಯಾಟಿಸ್ಟಿಕ್ಸು ಇವು ಗೊತ್ತಾಗ್ತಿದ್ದಿಲ್ಲ, ಹಿಂಗಾಗಿ ನಾನು ಆಟೋಮೆಟಿಕ್ ಕ್ಲಾಸಿಗೆ ಹೋದೆ. ನಂದು ಸೆಕೆಂಡ್ ಇಯರ್ ಪಾಸ್ ಆಯ್ತು. ಥರ್ಡ್ ಇಯರ್ ಒಂದು ಉಳಿತು, ಅಷ್ಟರಾಗ ಮದುವೆ ಆಗ್ಬಿಡ್ತು, ನಮ್ಮ ಸತೀಶ್ ಹುಟ್ಟುಬಿಟ್ಟ. ಹಿಂಗಾಗಿ ನಂದು ಅದು ದುಃಖ ಅತೋಟ ಆಗ್ಬಿಡ್ತು. ಈಗ ಒಂದನೇ ಗ್ರ್ಯಾಜುಯೇಷನ್ ಮಾಡಿದ್ರಲ್ಲ, ಅದು ಎಷ್ಟನೇ ಇಸ್ವಿ ಹೋಗಿ ಮಾಡಿದ್ರಿ? 1972. ಸತೀಶ್ ಹುಟ್ಟಿದ, ಸತೀಶ್ ಎಲ್ಲಿ? ಇಲ್ಲೇ ಹುಟ್ಟಿದ ಏನು ಇದ್ರೋಗ? ಇಲ್ಲೇ ಹುಟ್ಟಿದ, ಜರ್ಮನ್ ಹಾಸ್ಪಿಟ್ಲ್ ಹುಟ್ಟಿದ. ಅದೇ ನಿಮ್ಮ ತಾಯಿ ಮನೆ ಇಲ್ಲೇ ಇತ್ತಲ್ಲ, ಅದಕ್ಕೆ ಅದೇ. ಈ ವಾಪಸ್ ನೀವು ನಿಮ್ಮ ಯಜಮಾನ್ರನ್ನ ಎಲ್ಲಿ ಭೇಟಿಯಾಗಿದ್ರಿ? ನಮ್ಮ ಯಜಮಾನ್ರ ಅವರೆಲ್ಲೇ ಬಂದಿದ್ರು, ಕನ್ಯಾ ಇಲ್ಲೇ ನೋಡಿದ್ರು ಫಸ್ಟ್ ಟೈಮ್. ಯಜಮಾನ್ರ ಸುದ್ದಿ ಬರ್ತೀವಿ ಹೆಂಗೆ ನಗೋದು, ಅದು ಏನು ಸ್ಮೈಲು, ಕನ್ಯಾ ತೋರಿಸಿ. ಅಲ್ಲೇ ಹೋಗಿದ್ವಿ, ಗುತ್ಲಕ್ ಹೋಗಿದ್ವಿ. ನಾನು ನನ್ನ ಇಂಟ್ರೆಸ್ಟ್ ಇಂದ ಹೋಗಿದ್ದಿಲ್ಲ, ಯಾರು ಗುತ್ಲಕ್ ಬರ್ಬೇಕು, ಆಮೇಲೆ ಎಂತ ಮಂದಿ ಹೆಂಗ ಅಲ್ಲಿ. ಅವಾಗಿನ ಹಳ್ಳಿ ಮನೆಯಲ್ಲ, ಯಾರು ಬಂದ ಇದು ಇರ್ತಾರ ಹಂಗ ಹಿಂಗ ಅನ್ಕೊಂಡು ಬಂದೆ. ಅವರ ಪಾಸ್ ಮಾಡ್ಬಿಟ್ರು, ಏನ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಮರುದಿನ ಒಂದು ಬ್ಯಾಂಕಿಂದು ವರ ಬಂತು, ಅವನು ಪಾಸ್ ಮಾಡಿದ. ಆಮೇಲೆ ಇಲ್ಲೇ ನಮ್ಮ ತಂದೆ ಇವ್ರಿಗೆ ಮಾತು ಕೊಟ್ಬಿಟ್ಟಿದ್ದ. ಹಿಂಗಾಗಿ ಇಲ್ಲ ಅವನ ನನ್ನ ಫ್ರೆಂಡು, ನಾ ಮಾತು ಕೊಟ್ಟೇನಿ, ನಾ ಬೇರೆ ಯಾರಿಗೂ ಮಾತು ಕೊಡ್ಲಿಕ್ಕೂ ಅಲ್ಲಿ. ಹಿಂಗಾಗಿ ನಾನು ಅಲ್ಲೇ ಗುತ್ಲಕ್ಕೆ ಹೋಗ್ಬಿಡ್ಬೇಕು. ನೀವು ಧಾರವಾಡದಿಂದ ಗುತ್ಲಕ್ಕೆ ಹೋದಾಗ ನಿಮ್ಗೆ ಅದು ಈ ನೀವು ಧಾರವಾಡದಂದ್ರೆ ನೀವು ಶಹರದ ಊರ್ದಾಗ ಹುಟ್ಟಿ ಬೆಳೆದವರು, ನಿಮ್ಗೆ ಗುತ್ಲಕ್ಕೆ ಹೋದಾಗ ಏನ್ರ ಅಂದ್ರೆ ಹಿಂಗೆ ಇದು ಅನ್ಸುತ್ತೆ, ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ಆಗಿತ್ತು? ಅಡ್ಜಸ್ಟ್ ಆಗ್ಲಿಕ್ಕೆ ಅಷ್ಟೇನು ಆಗಲಿಲ್ಲ, ನನ್ನ ಗಂಡನ ಮನೆ ಅನ್ನೋದು ಅಭಿಮಾನ ಇತ್ತು. ರಗಡ್ ಕಷ್ಟ ಆಯ್ತು, ರಗಡ್ ರಗಡ್ ಆಯ್ತು. ಒಂದು ನೀರು ಹೊತ್ತು ರೆಡಿ, ನನಗೆ ಗೊತ್ತಿಲ್ಲ, ರೂಢ ಇಲ್ಲ, ಹತ್ತಿ ಕಟ್ಟಿಗೆ ಹಚ್ಚಿ ಮಾಡಿ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟು ಅಲ್ಲೇ ನನ್ನ ಮೈದಂದ್ರು, ನನ್ನ ಮಾವ, ಆಮೇಲೆ ನಮ್ಮ ಅಜ್ಜಿ, ಮನೆ ತುಂಬ ಮಂದಿ, ಆಮೇಲೆ ಇಂಥದ್ರೊಳಗ ಪಾಪ ನಮ್ಮ ಅತ್ತೆ ಎಷ್ಟಂತ ಮಾಡ್ತಾರೆ, ಅದಕ್ಕೆ ಅವರು ಮಡಿಲೆ ಮಾಡ್ಕೊಂಡು ತಕ್ಕೊಂಡು ನಾವು ಭದ್ರಿ ಮಾಡ್ತಿದ್ದೆ ಆ ಹತ್ತಿ ಕಟ್ಟಿಗೆ ಹಚ್ಚಿ. ಒಂದು ಅನುಭವ ಇಲ್ಲ, ಇಲ್ಲಿ ಗ್ಯಾಸ್ ಮೇಲೆ ಆರಾಮ ಸುಖದಿಂದ ಬೆಳೆದಕ್ಕೆ ನನಗೆ ಅಲ್ಲಿ ಹೋಗಿ ಇಷ್ಟೆಲ್ಲ ಮಾಡೋದು ಅಂತಂದ್ಕೂಡೆ ಸ್ವಲ್ಪ ತ್ರಾಸ ಕಷ್ಟ ಆಗಿತ್ತು. ಅದೇ ಯಾವುದೇ ಒಂದು ಮದುವೆ ಅಂತಂದ್ರೆ ಈ ಹೆಣ್ಮಕ್ಳಿಗೆ ಅದೊಂದು ಎಕ್ಸ್ಟ್ರಾ ತೊಂದರೆ ಇರ್ತದೆ, ಹೊಸ ಕುಟುಂಬಕ್ಕೆ ಹೋಗಿ ಹೊಸ ಪರಿಸರಕ್ಕೆ ಹೊಂದ್ಕೊಳ್ಳೋದು. ಆದ್ರೆ ಇಷ್ಟು ಮಜಾ ಅಷ್ಟು ನಾನು ಮಾಡಿದ್ರು ಒಂದು ನಾನು ಮನೆ ಬಿಟ್ಟು ಹೊರಗೆ ಹೋಗ್ತಿದ್ದಿಲ್ಲ, ಇದೇ ಕೆಲಸನೂ ರಗಡಾಗ್ತಿತ್ತು. ಹಿಂಗಾಗಿ ನನಗೆ ಹೊರಗೆ ಹೋಗ್ಬೇಕು ಅನ್ನೋದು ಭಾವನಾನೇ ಇದ್ದಿದ್ದಿಲ್ಲ. ಆವಾಗ ಊರವ್ರು ಹೇಳೋರು, ಏ ನಿಮ್ಮ ಅಕ್ಕ ನಿನ್ ತಂಗಿ ಇದ್ರೆ ಹೇಳ ನಾವು ಮಾಡ್ಕೋತೀವಿ ಅಂತ ಅಂದ್ರೆ ಅಷ್ಟು ಒಳ್ಳೆ ಅಭಿಪ್ರಾಯ ಇತ್ತು. ಸಂತೋಷ ಅನಿಸ್ತು, ನನಗೂ ಸಂತೋಷ ಅನಿಸ್ತು, ಇಷ್ಟು ಒಳ್ಳೆ ಅಭಿಪ್ರಾಯ ಬಂದದಲ್ಲ ಮಂದಿಯೊಳಗ, ಅದ ನನ್ಗೆ ಸಂತೋಷ. ಓದದ್ದೇನು ಇಲ್ಲ, ನಾನೇನು ನನ್ನ ಗಂಡನ ಮನೆಯೊಳಗ ಒಂದ್ ದುಡ್ಡು ಮಾಡ್ಕೊಳ್ಳಿಲ್ಲ, ಒಂದ್ ಹೌದಪ್ಪ ಅವರು ಇದನ್ನ ಬಂಗಾರ ಮಾಡ್ಕೊಂಡ್ರು, ನನ್ನ ಗೆಣ್ಣರು ಆಕ್ಚುಲಿ ಅದನ್ನ ಮಾಡ್ಕೊಂಡ್ರು, ನನ್ಗೆ ಒಂದೂ ಇತ್ತಿಲ್ಲ. ಒಟ್ಟು ನನ್ನ ತುಂಬಾ ಸರಳ ನಡೀಲಿ, ನನ್ನ ಗಂಡಂದು ಪಗಾರ ಕಡಿಮೆ ಇತ್ತು, ಸರಳ ನಡೀಲಿ, ಏನೂ ಇಲ್ಲ. ಯಾರು ಇದರಿಂದ ಹಂಗಣಿ ಇದರಿಂದ ಇರಬಾರ್ದು, ಯಾರ ಕಡೆ ಒಂದು ಪೈಸಾ ಇಸ್ಕೋಬಾರ್ದು, ಆ ರೀತಿಯಾಗಿ ನಾವು ನಡ್ಕೊಂಡು ಹೋಗ್ಬೇಕು. ಇದು ಒಂದೇ ಇತ್ತು ನನ್ಗೆ ಮನಸ್ಸಿನೊಳಗ, ದೇವ್ರ ನನ್ನ ಗಂಡ ಇರೋ ತನೂ ನಡೆಸ್ಕೊಟ್ರು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇದು ಒಂದು ಫಿಲಾಸಫಿ ಅವಾಗಿಂದುಟ್ಟು ಕಲಿಸ್ಕೊಟ್ಟಿದ್ರು. ನೀವು ಹೇಳಿ ಕೇಳಿ ಎಕನಾಮಿಕ್ಸ್ ಕಲ್ತಿದ್ರಿ, ಇದ್ರಾಗ ಏನು ಹೊಸ ಅದಲ್ಲ ಅಂತ ಅನಿಸ್ತದೆ ನನಗೆ. ಅದಕ್ಕೆ ಆಮೇಲೆ ಅಲ್ಲಿ ಏನಾದರೂ ಇಂಥವು, ಈ ಸತೀಶ್ ಹುಟ್ಟಿದ, ಸತೀಶ್ ಹುಟ್ಟಿದ ಮೇಲೆ ಪ್ರಭಾ ಯಾವಾಗ ಹುಟ್ಟಿದ್ಲು? 2 ವರ್ಷ 1 ವರ್ಷ 11 ತಿಂಗಳಿಗೆ ಪ್ರಭಾ ಹುಟ್ಟಿದ್ಲು. ಪ್ರಭಾ ಹುಟ್ಟಿದ್ಲು. ಹಾಂ, ಇವು ಸತೀಶ ಪ್ರಭಾ ಎರಡೂ ಅಲ್ಲಿ ಗೊತ್ತಿಲ್ಲದಾಗ ಶಾಲೆಗೆ ಹೋಗ್ತಿದ್ರು. ಇಷ್ಟು ಬೈ ಬರ್ತ್ ಶಾಣೆ ಹುಡುಗರು ಬಟನ್ ಅಲ್ಲ, ನಾ ಹಿಂಗೆ ಅಂತೇನೆ ಅಂತಲ್ಲ, ಅವ್ರು ಸರ್ ಹೇಳೋರು ನಿಮ್ಮ ಎರಡೂ ಹುಡುಗರನ್ನು ಕರ್ಕೊಂಡು ಧಾರವಾಡಕ್ಕೆ ಹೋಗ್ರಿ, ಇಲ್ಲಿ ಯಾಕಿದ್ದೀರಿ ನೀವು? ನಾನು ನನ್ನ ಗಂಡಗೆ ಹೇಳಿದ್ರೆ ಇಷ್ಟು ಮನೆ ಕೆಲಸ ಬಿಟ್ಟು ನೀ ಹೆಂಗೆ ಹೋಗ್ತಿದ್ದಿ, ನೀವು ಒಬ್ಬಕ್ಕಿನ ಧಾರವಾಡಕ್ಕೆ ಹೋಗ್ತಿದ್ದಿ, ಹೋಗಂಗಿಲ್ಲ, ಇಲ್ಲೇ ಇರೋದು, ಅವ್ರು ಏನು ಕಲಿತಾರೆ ಇಲ್ಲೇ ಕಲಿಯೋದು. ಹಿಂಗಾಗಿ ಅಲ್ಲೇ ಆಯ್ತು. ಆಮೇಲೆ ಹೇಳ್ತಿದ್ರು ಸರ್, ಇಲ್ಲ ನಿಮ್ಮ ಮಕ್ಕಳು ಶಾಣೆ ಅವ, ಏನೂ ವರಿ ಮಾಡಬೇಡ್ರಿ ಅಂತ ಹೇಳ್ತಾರೆ. ಸಾಕು. ಸತೀಶ 5ನೇ 6ನೇ ಇದ್ದಾಗ ನಿಮ್ಮ ಯಜಮಾನರು ಒಂದು ದುರ್ಘಟನೆ ಒಳಗೆ ತೀರ್ಕೊಂಡ್ರು. ಆವಾಗ ನೀವು ಇಲ್ಲಿಗೆ ವಾಪಸ್ಸು ನಿಮ್ಮ ತಂದೆ ಕರ್ಕೊಂಡು ನಿಮ್ಮ ತಂದೆ ಕರ್ಕೊಂಡು ನಾವು ಅಲ್ಲಪ್ಪ ನಾನು ಕೊಟ್ಟ ಒಲ್ಲೇ ಒಲ್ಲೆ ನಾನು ಧಾರವಾಡಕ್ಕೂ ಬರ್ಲಿಕ್ಕೂ ಒಲ್ಲೆ, ಗುತ್ತಲದಾಗಿರ್ಲಿಕ್ಕೂ ಒಲ್ಲೆ, ನಾನು ಸುಮ್ಮನೆ ಹಾಯೇರಿಯೊಳಗೆ ಮನೆ ಮಾಡ್ಕೊಂಡಿರ್ತೇನೆ ಅಂದೆ. ಆದ್ರೆ ನಮ್ಮ ಸಣ್ಣ ಅಣ್ಣ ಒಬ್ಬ ಇದ್ದಾನ, ಹೇಳ ನೀ ಬಂದ್ರೆ ಧಾರವಾಡಕ್ಕೆ ಬರ್ಬೇಕೇನೆ ಕಂಡೀಷನ್, ನಾ ಅಲ್ಲೆಲ್ಲ ಮನೆ ವ್ಯವಸ್ಥೆ ಮಾಡಿಟ್ಟೇನೆ, ನೀ ಧಾರವಾಡಕ್ಕ ಆಮೇಲೆ ನಮ್ಮ ಅಪ್ಪಗಂತಿ ಅಲ್ಲ ಅನ್ಬಾರ್ದ ಮತ್ ನಿನಗೇನಲ್ಲ, ಸೊಸೆಂದ್ರೆ ಯಾರು ಚಲೋ ನೋಡ್ಕೊತಿದ್ದಿಲ್ಲ, ಮೀನಿರೋದು ಹೊಟ್ಟಲ್ಲ ಹೌದು ಹೊಟ್ಟಿನ ಸರಿ ನೋಡ್ಕೋತಿದ್ದಿದ್ದಿಲ್ಲ. ಗೀತಾ ನೀ ಬಾರ್ವಾ, ನೀ ನೋಡಿದ್ ನೀ ಬಂದ್ರ ನನ್ನ ಹೊಟ್ಟಿ ನೋಡ್ಕೋತಿದ್ದಿ ಕಡೆ ಬಾ ಬಾ ಅಂಥೇಳಿ ಅನ್ನೋದಕ್ಕೂ ಇವ್ರಿಗೆ ಆಕ್ಸಿಡೆಂಟ್ ಆಗೋದಕ್ಕೂ ಎಲ್ಲ ಸೇರ್ತು ಇಲ್ಲಿ ಬಂದು ಸೇರ್ಕೊಂಡ್ರು ವಾಪಸ್ ಇಲ್ಲಿ ಬಂದರೆ. ಹಾಂ, ಅದೇ ಇಲ್ಲಿಗೆ ಮತ್ತೆ ಸತೀಶ ನವೋದಯ ಸ್ಕೂಲಿಗೆ ಬಂದ, ಪ್ರಭಾ ಇಲ್ಲಿ ಕೆ ಎನ್ ಕೆ ಶಾಲೆಗೆ ಹತ್ತು. ನೀವು ನಿಮ್ಗೆ ಆಗ ಅದೇ ವರ್ಷದ ನೆಕ್ಸ್ಟ್ ಇಯರ್ ಅದು ಏನಾಯ್ತು, ಇವರು ಬಿ ಕಾಮ್ ಅಂದ್ರೂ ಸಹಿತ ಇವ್ರಿಗೆ ಆಫೀಸಿಯಲ್ ವರ್ಕ್ ಹೆಂಗ್ ಮಾಡ್ತಾರೆ ಅದು ಇಷ್ಟು ವರ್ಷ ನಡುವ ಗ್ಯಾಪ್ ಅದ, ಕಾಲೇಜು ಮತ್ತೆ ಇದು ಇಷ್ಟೇ ವರ್ಷ ಗ್ಯಾಪ್ ಅದ, ನಾವು ಹೆಂಗೆ FDC ಕೊಡೋಣ, STC ಕೊಡ್ತೀವಿ ನಾವು ಅಂತ ಅವರು ಅಂದ್ಕೊಳ್ಳಿ. ನಮ್ಮ ಮಾಮ ಒಬ್ಬ ಬೆಂಗಳೂರೊಳಗಿದ್ದಾನ ದುರ್ಬೇಕು, HK ರಾಜಪುರೋಹಿತ್ ಅಂತ ನಮ್ಮ ಸಹೋದರ ಮಾವ, ಇಲ್ಲ ಆಕಿ ಬರ್ಲಿತ್ತಳ ನನ್ಗೆ ಅದ ಪೋಸ್ಟ ಬೇಕು ಅಂತ ಅವ ಹಠ ಹಿಡ್ದ. ಆಕ್ಚುಲಿ ಹಠ ಹಿಡ್ದ ಕೂಡ ಅವಾಗೇನಿತ್ತು, ರಾಷ್ಟ್ರಪತಿ ಆಡಳಿತ ಬಂದಿತ್ತು, ಆ ಟೈಮ್ದಾಗ. ಆಮೇಲೆ ಇವ ಹೋಗಿ ಅಲ್ಲಿ ಕುತ್ಕೊಂಡು ಎರಡ್ ಸಲ ಕೂತು ಕಡೆಕ್ ಅದನ್ನ ಎಫ್ ಡಿ ಸಿ ಮಾಡಿಸ್ಕೊಂಡ್ ಬಂದ. ಸರಿ, ಅವಂದು ಗ್ರೇಟ್ ಅವ ಮಾಡಿದ. ಆಮೇಲೆ ಅಲ್ಲಿಂದ ಬರೋದ್ರಾಗ ಇಲ್ಲಿ ಹುಬ್ಳಿ ಒಳಗ ನಮ್ಮ ಮಾಮ ಆಯ್ತ, ಸಣ್ಣ ಮಾಮ ಆಯ್ತ, ಅವ ನನ್ಗೆ ಇಲ್ಲಿ ಧಾರವಾಡ ಪೋಸ್ಟ್ ಮಾಡಿಸಿದ. ಅಂದ್ರೆ ಎಲ್ಲಾದ್ರು ಕೋಆಪರೇಷನ್ ನಿಂದ ನಾನು ಇಲ್ಲಿ ಧಾರವಾಡಕ್ಕೆ ಬರ್ಲಿಕ್ಕೆ ಅನುಕೂಲ ಆಯ್ತು. ಕೊನೆಗೆ ಎಲ್ಲರನ್ನೂ ಒಂದ್ಸಲ ನೆನಪು ಮಾಡ್ಕೊಳ್ಳೋ ಅಂತ, ಹಾ, ಈಗ ಮುಂದೆ ಹೋಗೋಣಂತೆ. ನೀವು ಇದ್ರೊಳಗೆ ಬಂದ್ರಿ, ನೌಕರಿ ಶುರು ಮಾಡಿದ್ರಿ, ಆಮೇಲೆ ನಿಮ್ಮ ಈ ಮಕ್ಕಳದು ಒಂದು ಹಂತಕ್ಕಾಯ್ತು. ನಿಮ್ಮ ಮಕ್ಕಳು ಎಲ್ಲಿವರೆಗೂ ಕಲಿತರು? ಇಬ್ರು ಬಿ ಕಲಿತರು. ಇಬ್ರು ಇಂಜಿನಿಯರಿಂಗ್ ಕಲಿಸಿದ್ರು, ಇಬ್ರು ಮಕ್ಕಳನ್ನು ಇಂಜಿನಿಯರ್ ಮಾಡಿದ್ರು. ನನ್ನ ಹಠ ಇತ್ತು ನಮ್ಮ ಮನೆ ಒಳಗೆ. ನಮ್ಮ ಒಬ್ಬಣ್ಣ ಬಿ, ಒಬ್ಬಣ್ಣ ಡಾಕ್ಟ್ರು, ಆಮೇಲೆ ಉಳಿದವ್ರೆಲ್ಲ ಬ್ಯಾಂಕ್ನಾಗ ಜಾಬ್ ಮಾಡ್ಲಿಕ್ಕತ್ತಿದ್ರು. ಈಕಿ ನಮ್ಮ ಅಕ್ಕ ಮಲಕ್ ಅಕ್ಕಿ, ಅಕ್ಕಿ ಆಕ್ಚುಲಿ ಅಂತಿದ್ಲು, ಹೇಳ್ಬಾರ್ದು ನಾನು, ಆದ್ರೂ ನಂದು ಅನುಭವ ಹೇಳಿಕತ್ತೇನೆ. ಅಕ್ಕಿ ಹೇಳ್ತಿದ್ಲು, ಓ ಅವ ಇಂಜಿನಿಯರ್ ಇದ್ದಾನೆ, ಇವ ಡಾಕ್ಟ್ರ್ ಇದ್ದಾನೆ, ಹಿಂಗೆಲ್ಲ ಒಂಥರ ಚುಚ್ಚಿ ಚುಚ್ಚಿ ಮಾತಾಡೋದಕ್ಕೆ ನನ್ನ ಮಕ್ಕಳು ಎರಡೂ ಬೀನ ಮಾಡಬೇಕು ಅಂತ ಹಠ ಬಂತು ನನಗೆ. ವೆರಿ ಗುಡ್. ಹಠ ಬಂತು, ನಾನು ಎರಡೂ ಹುಡುಗರನ್ನು ಬಿ ಮಾಡಿದೆ. ನಮ್ಮ ಸತೀಶ್ ಒಂಚೂರು ಹೆಂಗಿದ್ದಾನ ಗೊತ್ತಿತ್ತಲ್ಲ, ಎಷ್ಟೇ ಆಗ್ಲಿ ನೀವು ಬೇಕಾದಾಗ್ಲಿ ನೀನ್ ಪಾಸ್ ಆಗಬೇಕು, ನೀ ಬಿ ಮಾಡಬೇಕು ಅಂತ. ನಮ್ಮ ಪ್ರಭಾ ಏನೋ ಆಕಿ ಹೋಗ್ಬಿಟ್ಲು ಮೇಲೆ, ಇದ್ರೊಳಗೆ ಡೈರೆಕ್ಟ್ ಆಗಿ ಪಾಸ್ ಆಕೋತ ಹೋದ್ಲು. ಒಣ ಯಾವ ಪ್ರಾಬ್ಲಮು ಬರಲಿಲ್ಲ ನಮ್ಮ ಪ್ರಭಾಂದು. ನನ್ನ ಮಗಂದು ಒಂಚೂರು ಪ್ರಾಬ್ಲಮ್ ಬಂತು, ಆಯ್ತು. ಅಲ್ಲ, ಇವ್ ಇಬ್ರು ಮಕ್ಕಳನ್ನು ಮಾಡಿ, ಅವರಿಬ್ರು ಮದುವೆ ಮಾಡಿ, ಅವರಿಬ್ಬರಿಗೂ ಇದನ್ನ ಹಚ್ಚಿದ್ರಿ, ಅಗದಿ ಸಾರ್ಥಕವಾಗಿ ನೀವು ಅವ್ರನ್ನ ಇದನ್ನ ಹಚ್ಚಿದ್ರಿ. ಆಮೇಲೆ ನೀವು ರಿಟೈರ್ಡ್ ಆದ್ರಿ. ಹಾ, ರಿಟೈರ್ಡ್ ಆದ್ಮೇಲೆ ಈಗ ಸುಮಾರು 13 ವರ್ಷದಿಂದ ಮೊಮ್ಮಗನ ನೋಡ್ಕೋತ, ಆ ಮೊಮ್ಮಕ್ಕಳನ್ನ ದೊಡ್ಡವ್ರು ಮಾಡ್ಕೋತ, ಸಾರ್ಥಕವಾಗಿ ನೀವು ನಿಮ್ಮ ಜೀವನವನ್ನು ಸಾಗಿಸ್ತಿದ್ದೀರಿ. ಎಲ್ಲ ದೇವ್ರನ್ನ, ಎಲ್ಲ ದೇವ್ರ ಅನುಗ್ರಹ ಎಲ್ಲದಕ್ಕೂ ಬೇಕಲ್ಲ. ನಮ್ದಷ್ಟು ನಡೀತದ ಅಂದ್ರಲ್ಲ, ಕರೆಕ್ಟ್, ಅವಂದು ಅನುಗ್ರಹ ಬೇಕು, ನಾವು ಎಲ್ಲ ಮಾಡ್ಬೇಕಂದ್ರೆ ಕರೆಕ್ಟ್. ಅದಕ್ಕೆ ಒಂದು ನಿಮಿಷ ಅದೇ ಈ ನೆನಪು ಮಾಡ್ಕೊಂಡ್ಬಿಡೋಣಂತೆ. ಒಂದು ನಿಮ್ಮ ಅಪ್ಪ, ಅವರು ನಿಮ್ಗೆ ಇಷ್ಟು ಕಲಿಸಿ ನಿಮ್ಮ ಇದನ್ನು ನಿಮ್ಮ ಯಜಮಾನರು ತೀರ್ಕೊಂಡಾಗ ವಾಪಸ್ಸು ನಿಮ್ಮನ್ನು ಧೈರ್ಯದಿಂದ ಇಟ್ಕೊಂಡ್ಬಂದಿದ್ದು, ಆ ಮನುಷ್ಯನು ದೊಡ್ಡ ಮನುಷ್ಯನ ಧೈರ್ಯವಂತ ಮನುಷ್ಯ. ಎಷ್ಟು 98 ವರ್ಷ ಆಗಿ ವರ್ಷಕ್ಕೆ ತೀರ್ಕೊಂಡು ಇನ್ನ ನನ್ನ ಕಡೆ ಇದ್ದಿದ್ರೆ ಸ್ವಲ್ಪ ಇರ್ತಿತ್ತು. ಅದು ಅಪ್ಪ, ನಿಮ್ಮ ಅವ್ವನು ನಿಮಗಿಷ್ಟು ಆ ಕಾಲದ ಹೆಣ್ಮಗಳಾಗಿ, ಅದೇನಕ್ಕೇನು ಭಾಳ ಕಲ್ತಕ್ಕೆಲ್ಲ ಏನಲ್ಲ, ಆದರೆ ನಿಮಗಿಷ್ಟು ಶಿಸ್ತಿನಿಂದ ಬೆಳೆಸೋದು, ಇಷ್ಟು ನಿಮ್ಮನ್ನು ವೈವಿಧ್ಯವಾಗಿ ಬೆಳೆಸೋದು, ಅಂದರೆ ವೈವಿಧ್ಯವಾದ ಸ್ಕಿಲ್ಗಳನ್ನ ಕೌಶಲ್ಯಗಳನ್ನ ಕಲ್ಕೊಳ್ಳೋಕ್ಕೆ ನಿಮ್ಮನ್ನು ಪ್ರೋತ್ಸಾಹ ಕೊಡೋದು, ಅದು ದೊಡ್ಡದಾಯಿತು. ಆ ಹೆಣ್ಮಗಳಿಗೂ ಒಂದು ನಮಸ್ಕಾರ ಮಾಡೋಣ. ಆಮೇಲೆ ಅದು ನಿಮಗೆ ಸಹಾಯ ಮಾಡೋದು ನಿಮ್ಮ ಸೋದರ ಮಾವಂದರು, ನಿಮ್ಮ ಅವ್ರಿಗೂ ಅವ್ರನ್ನೂ ನೆನೆಸೋಣ. ಮುಖ್ಯವಾಗಿ ನಿಮ್ಮ ಯಜಮಾನರು, ಈ ನಮ್ಮ ಸತೀಶ ನಮ್ಮ ಪ್ರಭಕ್ಕ ಇಷ್ಟು ಸಂಭಾಯ್ತಿದ್ದಾರೆ ಅಂತಂದರೆ ನಿಮ್ಮಷ್ಟೇ ಕಾರಣ, ನಿಮ್ಮ ಯಜಮಾನ್ರ ಕಡೆಯಿಂದ ಬಂದಂಥ ಒಳ್ಳೆಯ ಗುಣಗಳು ಅವ. ಅದಕ್ಕೆ ಅವ್ರನ್ನು ನೆನಪಿಸ್ಕೊಂಡು ಅವ್ರ ನೆನಪಿನಾಗ ನೀವು ನಿಮ್ಮ ಮೊಮ್ಮಗ ಶ್ರೀದತ್ತ ಅಂತ ಹೆಸರಿಟ್ಟಿರಿ. ಅದಕ್ಕೆ ನಿಮ್ಗೆ ಅವಂಗ ಇದಾಗ್ತದೆ, ಅವನ್ನ ಅವರನ್ನು ನೀವು ನಿಮ್ಮ ಮೊಮ್ಮಗನಲ್ಲಿ ಕಾಣ್ತೀರಿ. ನಾವು ಅವ್ರನ್ನ ಅವರ ಎಲ್ಲ ಒಳ್ಳೆಯ ಗುಣಗಳನ್ನು ಇವ್ರನ್ನ ಕಾಣೋಣ ಅಂತ. ಆಮೇಲೆ ನಿಮ್ಮ ಕೆಲಸದಲ್ಲಿ ಸಹಾಯ ಮಾಡಿದವ್ರಿಗೂ ನೆನಪು ಮಾಡ್ಕೊಂಡ್ಬಿಡ್ರಿ. ನನ್ನ ಕೆಲಸದೊಳಗ ಆರ್ ಎಸ್ ಪಾಟೀಲ್, ಆಮೇಲೆ ಪಿ ಎಸ್ ಕೌರ್ದಿದ್ದು, ಆಮೇಲೆ ಮತ್ತ ಇವರಿಬ್ರು ನನಗೆ ಬಹಳ ಹೆಲ್ಪ್ ಮಾಡಿದ್ರು. ಪಿ ಎಸ್ ಕೌರ್ಗುಟ್ ಅಂತ ಹೇಳೋ ಏನಿದ್ರಲ್ಲ, ಅವರು ನಾ ಕ್ಯಾಶಿಗೆ ಕೊಡ್ತಿದ್ದೆ, ಕ್ಯಾಶಿಗೆ ಕೊಡ್ತಿದ್ದೆ ಬಹಳಷ್ಟು ರೊಕ್ಕ. ಒಮ್ಮಿಂದೊಮ್ಮಿಲೆ ಅವನ್ನೆಲ್ಲ ಜೋಡಿಸಿ ಅವನ್ನೆಲ್ಲ ಮಾಡಿ ಬ್ಯಾಂಕಿಗೆ ಕಟ್ಟಬೇಕು, ನಂದ ಅದು ಡ್ಯೂಟಿ, ಬ್ಯಾಂಕಿಗೆ ಕಟ್ಟಬೇಕು. ಅದನ್ನೆಲ್ಲ ಅಂದ್ಕೊಂಡು ನನ್ಗೆ ಒಬ್ಬಕ್ಕೆ ಕಡೆಯಿಂದ ಒಮ್ಮೆ ಡಿಫ್ರೆನ್ಸ್ ಬಂದ್ಕೊಳ್ಳೋಕೆ ಗಾಬರಿ ಆಗ್ಬಿಡ್ತೀವಿ. ಆ ಹೊತ್ತಿನಾಗ ಅವ್ರು ಹೇಳೋರು, ಇಲ್ಲ ಇಲ್ಲ ಹಂಗೆ ಮಾಡಬೇಡ್ರಿ, ಸಾವಕಾಶ ಕೊಡ್ರಿ, ಮತ್ತೆ ಆ ಡಿನೋಮಿನೇಷನ್ ಹರಿದ್ ಹಾಕ್ಬಿಟ್ರಿ, ಮತ್ತೊಂದು ಹಾಳಿ ತಗೊಳ್ರಿ, ಡಿನೋಮಿನೇಷನ್ ಬರೀರಿ ಅಂದ್ರೆ ಅದ್ರೊಳಗೆ ಕರೆಕ್ಟ್ ಬರ್ತದೆ, ಕರೆಕ್ಟ್ ಹಂಗ ಆಗ್ತಿತ್ತು. ಆ ಹೊಸ ಹಾಳಿ ತಗೊಂಡು ಡಿನೋಮಿನೇಷನ್ ಬರದೆ ಅಂತಂದ್ಕೂಳೆ ಆ ಹಾಳಿ ಕರೆಕ್ಟ್ ನನ್ಗೆ ಫಿಗರ್ ಬರ್ತಿತ್ತು. ಅಮೌಂಟ್ ಚೆಕ್ ಕಳೆಯೋದು ಅದು ಮಾಡಿ ಅಮೌಂಟ್ ಎಷ್ಟು ಬರ್ತಿತ್ತು ಗೊತ್ತಾಗ್ತಿತ್ತು. ಹಿಂಗಾಗಿ ನನ್ಗೆ ಅವ್ರ ಕೌಲ್ಗುಟ್ಟವ್ರು ಅಂದ್ರೆ ನನ್ಗೆ ಹೇಳಿ ಮಾಡಿಸಿದ್ ಒಂದು ನನ್ನ ತಮ್ಮನವ್ರು ಕರೆ ಒಂದ್ರು ಹೇಳ್ತೀನಿ, ನೀವೆಲ್ಲ ಮಕ್ಕಳು ಒಂದೊಂದ್ ಕಡೆ ಇದ್ರೆ ಅವರ ನನ್ಗೆ ತಮ್ಮಂದ್ರು ಎಲ್ಲ ಅವ್ರೆ ಹಂಗ ಭಾಳ ಚಲೋ ನೋಡ್ಕೊಂಡ್ರು. ಆರ್ ಎಸ್ ಪಾಟೀಲ್ ಅನ್ನೋರು ಇದ್ರಲ್ಲ ಅವರು ಈ ಆಫೀಸ್ದಾಗ ನಡೆಯೋವಲ್ಲ ಎಲ್ಲಾನು ನಡೆಯೋವ ಅಂಕುಳೆ ಇಲ್ಲ ಪಾಟೀಲ್ ಹಿಂಗಂತಾರ ನೋಡ್ರಿ ನನಗೆ ಹಿಂಗಂತಾರ ನೋಡ್ರಿ ಅಂತಂದ್ಕುಳೆ ಇಲ್ಲ ನೀವು ಬೇಜಾರ್ ಮಾಡ್ಕೋಬಾರ್ದು, ಬಂಗಾರನ ಎಷ್ಟು ಕುಟ್ಟತಾರ ಅಷ್ಟು ಹೊಳಪಾಗ್ತದ, ಹಂಗೆ ತಿಳ್ಕೊಳ್ರಿ ನೀವು, ನಿಮ್ಗೆ ಹಂಗೆ ತಿಳ್ಕೊಂಡು ನೀವು ಜೀವನ ನಡೆಸ್ಬೇಕು ಹಂಗ ಮಾಡ್ಬೇಕ್ರಿ ಅಂತ ಅವ್ರು ಹೇಳ್ತಾರೆ. ಅವರೊಂದು ಆರ್ ಎಸ್ ಪಾಟೀಲ್ ಪಿ ಎಸ್ ಕೌಲ್ಗುಟ್ಟ ನೆನಪಿಸ್ಬೇಕಾರೆ ಅವರಿಗೆ ನಾನು ಎಷ್ಟು ಕೃತಜ್ಞಳು ಅದು ಆದ್ರೂ ಕಡಿಮೆ. ನಾನು ಅವ್ರು ಎಲ್ಲಿದ್ದಾರೆ? ಅವರಿಬ್ರು ಬೆಂಗಳೂರಿಗೆ ಇದ್ದಾರೆ. ಬೆಂಗಳೂರಿಗೆ ಇದ್ದಾರೆ. ಅವರಿಬ್ಬರಿಗೂ ಇಲ್ಲಿಂದನ ನಾವು ಇದನ್ನು ಹೇಳೋಣ, ಧನ್ಯವಾದ ಹೇಳೋಣ. ಅವಶ್ಯ ಅದೇ ಮೂರು ಸಂಜೆ ಹೊತ್ತಿಗೆ ಎಲ್ಲರನ್ನೂ ತಂಪು ಹೊತ್ತಿನಾಗ ನೆನೆಸ್ಲಿಕ್ಕತ್ತೇವೆ, ಭಾಳ ಚಲೋ ಅದ. ಮತ್ತು ನಿಮ್ಗೆ ಉಳಿದು ಇದ್ರೊಳಗೆ ನಿಮ್ಗೆ ಮತ್ತೆ ಯಾರು ಸಹಾಯ ಮಾಡಿದ್ರು, ಯಾರನ್ನು ನೆನಪಿಸ್ಕೊಳಕ್ಕೆ, ಯಾರಿಗೆ ಥ್ಯಾಂಕ್ಸ್ ಹೇಳೋಕೆ ಬಯಸ್ತೀರಿ? ಇವರಿಬ್ಬರೇ ನನಗೆ ಭಾಳ ಕ್ಲೋಸ್ ಇರೋರು. ಕರೆಕ್ಟು. ನೀವು ಇನ್ನೊಂದು ಮುಖ್ಯವಾಗಿ ನೀವು ಥ್ಯಾಂಕ್ಸ್ ಹೇಳೋದನ್ನು ಮರ್ತೀರಿ, ನಿಮ್ಮ ಮನೆಯಾಗಿರೋ ಪ್ರಾಣಿಗಳು. ಅಯ್ಯೋ ಹೌದು, ಖರೆ ನಾ ಅದನ್ನ ಮರೆತು ಬಿಟ್ಟಿದ್ದೆ ನೋಡ್ರಿ. ನಮ್ಮಲ್ಲೇ ನಮ್ಮ ಮಿನ್ನಿ ಅಂತಿದ್ಲ, ಆಕೆ ಎಷ್ಟು ಶಾಣಾಕಿ, ಬಹಳ ಶಾಣಾಕಿ. ಆ ಮಿನ್ನಿಯ ನಾಯು ಬೆಕ್ಕು ಹೇಳ್ರಿ ನಮಗ್ ಮೊದ್ಲು. ಬೆಕ್ಕು ಮಿನ್ನಿ ಬೆಕ್ಕು ಆಮೇಲೆ ಆಕಿ ಎಷ್ಟು ಶಾಣಾಕಿ. ನನಗ ನನಗ ಎಸ್ಪೆಷಲಿ ನನಗ ಏನಾರ ತ್ರಾಸ ಆದ್ರ ಸತೀಶನೇ ಬಸ್ತಿದ್ಲಕ್ಕೆ ಹೇಳು ಹೇಳು ಹೇಳು ಅಂತಂದು ಅಕ್ಕಿ ಎಬ್ಬಿಸ್ತಿದ್ಲು. ಆಮೇಲೆ ಅಕ್ಕಿ ಒಂದ್ಸಲ ಏನಾಯ್ತು, ನನಗ ಬಿ ಪಿ ಇಲ್ಲ, ಶುಗರ್ ಡೌನ್ ಆಯ್ತು. ಶುಗರ್ ಡೌನ್ ಆದ್ರ ನಾನು ಅವನ್ ಕರೀಲಿಕ್ಕತ್ತೀನಿ, ಇಲ್ಲೇ ಮಲ್ಕೋತಿದ್ದೆ ಸತೀಶ, ಇಲ್ವಾ ನೀ ಅತ್ಲಾಗಿತ್ಲಾಗ ಮಲ್ಕೊಂಡ್ರೆ ನಿನ್ ನಮ್ಗೆ ಎಚ್ಚರ ಆಗುದಿಲ್ಲ, ನಾ ಇಲ್ಲೇ ನಿನ್ನ ಹತ್ರ ಮಲ್ಕೋತೀನಿ ಅಂತ ಹೇಳಿ ನನ್ನ ಹತ್ರ ಮಲ್ಕೋತಿದ್ದ. ನಾನು ಇಲ್ಲೇ ಪಾಟ್ ಮೇಲೆ ಮಲ್ಕೋತಿದ್ದೆ. ಆಮೇಲೆ ಕರೀಲಿಕ್ಕತ್ತೇನೆ ಅವನ ಸತೀಶ ಅನ್ಲಿಕ್ಕತ್ತೀನಿ, ನನ್ ಬಾಯಾಗಿಂದ ಉಚ್ಚಾರಣೆ ಬರ್ಬಂತು. ಹಿಂಗ ಕೈ ಹಿಡಿದು ಸತೀಶ ಸತೀಶ ಅಂತ ಓದರ್ಲಿಕತ್ತೆ. ನಾನು ನನಗೆ ಗೊತ್ತೇ ಇಲ್ಲ ನಾನು ಜೋರಾಗಿ ಅನ್ಲಿಕತ್ತೆ ಅಂತ ಕಲ್ಪನ. ಅವಾಗಕ್ಕೆ ನಮ್ಮ ಮಿನ್ನಿ ನನ್ನ ನೋಡಿ ನಮ್ಮ ಸತೀಶನೇ ಬಸ್ಲಿಕತ್ತಾಳ, ಏ ಮಾವು ಮಾವು ಮಾವು ಅಂತ ಬಾಯಿ ಬರ್ಲಾರದು. ಆಮೇಲೆ ಆಕೆ ಇದಕ್ ಮಾಡೋದ್ ನೋಡಿ ನಮ್ಮ ಸತೀಶ ಹೋಗ ನೀ ಬರೇ ಹಾಲು ಹಾಕ್ಲಿಕ್ಕೆ ಎಬ್ಬಸ್ತಿದ್ದಿ, ನಾ ಹೇಳಂಗಿಲ್ಲ ಅಂತ ಸುಮ್ಮನೆ ಮಲ್ಕೊಂಡಾನ. ಆಮೇಲೆ ನನ್ನ ಸೊಸೆ ಎದ್ದಾಳ, ಇಲ್ರಿ ಯಾಕೋ ಹಿಂಗ್ ಗಾಬರಿ ಮಾಡ್ಲಿಕ್ಕತ್ತಾರ ಅವ್ವ ಹೇಳ್ರಿ ಅಂತ. ಅವಾಗ ಎದ್ ನೋಡ್ತಾನ ಮಿನ್ನಿ ಒದ್ರಿದ್ದ ನೆನಪಾಗ್ಯದ. ಆಮೇಲೆ ನನಗ ಇಮಿಡಿಯೇಟ್ ಆಗಿ ಎಸ್ ಟಿ ಎಮ್ಗೆ ಅಡ್ಮಿಟ್ ಮಾಡಿ ಆಮೇಲೆ ಅಲ್ಲೇ ಗ್ಲುಕೋಸ್ ಹಚ್ಚಿ ಇಷ್ಟೆಲ್ಲ ಕತ್ತಿ ಆಗ್ತಾವ ಸರಿ ಆದ. ಆಮೇಲೆ ಮತ್ತೆ ಯಾವ ಪ್ರಾಣಿಗಳು ನೆನಪು ನಿಮ್ಮ ಹಳೆವು? ನಮ್ಮ ಹಳೆವು ನಮ್ದು ನಾಯಿ ಮೋತಿ ಅಂತ ಹೇಳಿ ನಾಯಿ ಇತ್ತ. ಆಮೇಲೆ ಅಕ್ಕಿ ಅಕ್ಕಿ ಎಷ್ಟು ಶಾಣಕ್ಕಿ, ಅಕ್ಕಿ ಜೊತೆ ಒಂದ್ ಐದು ಇವು ಇದ್ದು ನಾಯಿ ಇದ್ದು ಅಕ್ಕಿ ಮರಿ. ಅವ್ರಿಗೆ ನಾನು ಎಷ್ಟೊತ್ತಿದ್ರು ರೇಷನ್ ಅಕ್ಕಿ ತಂದು ಅವ್ರಿಗೆ ಅನ್ನ ಅದ್ರ ಮೇಲೆ ಹಾಲು ಹಾಕಿ ಕೈಯಾಡಿಸಿ ಆಮೇಲೆ ಅವ್ರಿಗೆ ಹಾಕ್ತಿದ್ದೆ. ಹಂಗ ಹಾಲು ಹಾಕೊಂಬಂದ ಒಂದ್ಸಲ ಲೇಟ್ ಆಗ್ಬೋದಲ್ಲ, ಲೇಟ್ ಆಗ್ಬೋದು ಹಿಂಗ ನಾನು ಹಿಂಗ ನೋಡಿದ್ರ ನನ್ ಮೇಲೆ ಸುಟ್ಟಿಗೆದ್ದು ಹಿಂಗ ನೋಡಿ ನೀ ನನ್ಗೆ ಲೇಟ್ ಮಾಡಿದಿಲ್ಲ ಹಾಕೋದು ಅಂತ ಹೋಗ್ತಿದ್ಲಕ್ಕೆ ಸಿಟ್ಟಿಗೆದ್ದು. ಹಿಂಗಾಗಿ ಇವ್ರ ದಸಿಂದ ನಾನು ಬಿಟ್ಟು ಅನ್ನ ಹಾಲು ಹಾಕಿ ನಾ ಒಳಗೆ ಹೋಗ್ಬೇಕು. ನಂದು ಆಫೀಸದ ಕೆಲಸ ಇದ್ರು ಸಹಿತ ಇವ್ರು ಕಡಿಮೆ ಮಾಡೋದಿಲ್ಲ. ಸತ್ತ ಅವಕ್ಕ ಅಷ್ಟು ಸತ್ತ. ನಾನು ಬರೋದ ದಾರಿಕಾ ಕೂತ್ಕೊಡುದು. ನಾನು ಒಂದ್ಸಲ ಅನ್ಕಿ ಇದಕ್ಕೆ ಹೋಗಿದ್ದೆ, ಬೆಂಗಳೂರಿಗೆ ಹೋಗಿದ್ದೆ, ಅಷ್ಟೂರು ಬಂದು ಕೂತ್ಬಿಟ್ಟಿದ್ರು ಹಿಂಗೆ ಕಾಲು ಹಿಡಿದು. ಅದಕ್ಕೆ ಮತ್ತೆ ಬ್ರೆಡ್ ತಗೊಂಡು ಬಂದು ಅವ್ರಿಗೆ ಅಷ್ಟು ಹಾಕಿ ಆಮೇಲೆ ನಾವು ಹೋಗೋದು. ಇಷ್ಟು ನಾಯಿದು ಬೆಕ್ಕಿದ್ದು ಭಾಳ ಅದು ಹೇಳಾರ್ದ ವರ್ಣನಾತೀತ ಅದು ಹೇಳಿಕ್ಕಾಗುದಿಲ್ಲ, ಅನುಭವಿಸೋದಷ್ಟ ಅದು ಬಹಳ. ಆಮೇಲೆ ಈ ಇಷ್ಟರಾಗ ನಾವು ಅಗದಿ ಹತ್ತಿರ ಅಂದ್ಕೊಂಡವ್ರಿಗೆ ನಾವು ಅವ್ರನ್ನೇನು ಅವರು ಅವ್ರು ಮಾಡಿದ್ದು ಅವ್ರ ಜವಾಬ್ದಾರಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಸತೀಶ್ ಆಯಿತು, ಆಮೇಲೆ ಸತೀಶನ ಶ್ರೀಮತಿ ಇವರಾಯ್ತು, ಆಮೇಲೆ ಪ್ರಭಾ ಆಯಿತು, ಪ್ರಭಕ್ಕನ ಯಜಮಾನ್ರಾಯ್ತು, ಅವ್ರ ಮಕ್ಕಳಾಯ್ತು, ಸತೀಶನ ಮಗ ಆಯಿತು, ಇವರು ಎಲ್ಲರೂ ಎಲ್ಲರೂ ಕೂಡ ನಿಮ್ಮ ಜೀವನಕ್ಕೂ ಒಂದು ಹೊಸ ಅರ್ಥವನ್ನು ಕೊಟ್ಟಿದ್ದಾರೆ, ಹೊಸ ನೆಮ್ಮದಿಯನ್ನು ಕೊಟ್ಟಾರೆ. ಅವರು ಎಲ್ಲರೂ ಥ್ಯಾಂಕ್ಸ್ ಹೇಳಿ ಹೇಳೋಣ. ಕೊನೆಯದಾಗಿ ಒಂದು ಪ್ರಶ್ನೆ ನನಗೆ, ನಮ್ಗೆ ನೀವು ಒಂದು ಏನು ಉಪದೇಶ ಕೊಡ್ಬೇಕಂತೀರಿ? ನಿಮ್ಮ ನಿಮ್ಗಿಂತ ನಾವು ಒಂದು 30 ವರ್ಷ ಸಣ್ಣವರಿದ್ದೇವಲ್ಲ, ನಾವು ಹೆಂಗೆ ಬದುಕಬೇಕು ನಿಮ್ಮ ದೃಷ್ಟಿಯೊಳಗೆ? ಎಲ್ಲರನ್ನೂ ಹಚ್ಕೊಂಡು ಬಾಳ್ಬೇಕು, ಎಲ್ಲರನ್ನೂ ಹಚ್ಕೊಂಡು ಬಾಳ್ಬೇಕು. ಮತ್ತೆ ಯಾರು ನನ್ನವರು ತನ್ನವರು ನಮ್ಗೆ ಆಗ್ತಾ ಇದ್ದವ್ರಿಗೂ ನಾವು ಹಚ್ಕೊಬೇಕು. ಯಾವತ್ತಾಗ ಅವ್ರು ನಮ್ಗೆ ಉಪಯೋಗ ಆಗ್ತಾರೆ ಹೇಳಿಕ್ ಬರುದಿಲ್ಲ. ಅದಕ್ಕೆ ಎಲ್ಲಾರೂ ನಮ್ಮವ್ರು ಅಂತ ಹೇಳಿ ಬಾಳ್ಬೇಕು. ಇದು ಒಂದು ಹೇಳ್ತೇನೆ, ಇದು ಒಂದು ಹೇಳಿಕ್ ಸಾಧ್ಯತ ನನಗೆ. ಇದಕ್ಕೂ ಹೆಚ್ಚಿಗೆ ನನಗೇನು ಗೊತ್ತಾಗ್ಬೋದು. ಇದು ಬಹಳ ದೊಡ್ಡ ಮಾತಿದು. ಅದೇ ಈ ಮನುಷ್ಯನು ಒಬ್ಬ ಸಮಾಜ ಜೀವಿ, ನಾ ನಿನಗಾದ್ರೆ ನೀ ನನಗೆ ಅನ್ನೋದು ಈ ಜಗತ್ತಿನ ನಿಯಮ. ನೀವು ಹೇಳಿದ್ದು ಭಾಳ ಕರೆಕ್ಟ್ ಅದ. ನಾವು ತೀರ ಯಾರ ಸಹಾಯ ಯಾವಾಗ ಬೇಕಾಗ್ತದೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಸಾಧ್ಯ ಆದಷ್ಟು ನಮ್ಮ ಸುತ್ತಲಿದ್ದವ್ರಿಗೆ ನಾವು ಸಹಾಯ ಮಾಡಿದ್ರೆ ನಮಗೆ ಸಹಾಯ, ನಮ್ಮ ಮಕ್ಕಳಿಗೆ ಸಹಾಯ, ಮುಂದೆಯವ್ರಿಗೆ ಸಹಾಯ. ಕಾಕು ಗೀತಾ ಕಾಕು ಅವರ ನಿಮ್ಮ ಇಷ್ಟೋ ತನಕ ನಿಮ್ಮ ಟೈಮ್ನಿಂದ ನಮಗೆಲ್ಲರಿಗೂ ನಿಮ್ಮ ನೆನಪುಗಳನ್ನ ಆಮೇಲೆ ನಿಮ್ಮ ಇದೇನು ಜೀವನ ಸಂದೇಶವನ್ನು ನಮಗೆ ಕೊಟ್ಟದ್ದು ಭಾಳ ಧನ್ಯವಾದಗಳು. ನಮಸ್ಕಾರ. ಹಂಗಂದ್ರೆ ನಿಮಗೂ ಕೂಡ ನಮಸ್ಕಾರ. ಅಲ್ಲ, ಆಶೀರ್ವಾದಗಳು. ಆಶೀರ್ವಾದಗಳು. ನಮ್ಮಂಗೆ ನಮ್ಮಷ್ಟು ನೀವು ದೊಡ್ಡವರಾಗಿ ಬೆಳೆದು ದೊಡ್ಡವರಾಗಿ ಅನಿಸ್ಕೊಳ್ರಿ, ದೊಡ್ಡವ್ರಂತ ಅನಿಸ್ಕೊಳ್ರಿ, ಚಲೋ ಆಗ್ರಿ, ಮಕ್ಕಳ ಮುಂದೆ ತಗೊಂಡ್ಬರ್ರಿ. ಇದಕ್ಕೆ ಹೆಚ್ಚಿಗೆ ಏನು ಹೇಳಿಕ್ಕೆ ಸಾಧ್ಯ? ಸರಿ.